ಡಾಕ್ಟರ್ ಜಯಶ್ರೀ ಅವರೊಂದಿಗಿನ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ಬೆಳ್ಳಾರಿಯ ರಕ್ಷಾ ಆಯುರ್ವೇದ ಆಸ್ಪತ್ರೆಯ ಡಾಕ್ಟರ್ ಜಯಶ್ರೀ ಶ್ರೀಕಾಂತ್ ಭಟ್ ಅವರು. ಇವತ್ತಿನ ದಿನಗಳಲ್ಲಿ ಕಂಡುಬರ್ತಾ ಇರುವಂತಹ ಮಲಬದ್ಧತೆಯ ಒಂದು ಕಾಯಿಲೆ, ಅದರ ಬೇರೆ ಬೇರೆ ಕಾರಣಗಳು ಮತ್ತು ಪರಿಹಾರ, ಇದನ್ನು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಈ ಮಲಬದ್ಧತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಜನರುಗಳಿಗೆ ಕಂಡುಬರ್ತಾ ಇರುವಂಥ ಒಂದು ವಿಶೇಷವಾದಂಥ ಒಂದು ಕಾಯಿಲೆ. ಈ ಕಾಯಿಲೆಗೆ ಕಾರಣ ಒಂದೆಯೋ ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು? ಇದು ಕಾಯಿಲೆ ಅಂತ ಹೇಳೋಕ್ಕಿಂತ ಕಾಯಿಲೆಗಳನ್ನು ಉಂಟು ಮಾಡುವಂತಹ ಪ್ರಧಾನ ಕಾರಣ ಅಂತ ಹೇಳ್ಬೋದು. ಸೊ ಇದಕ್ಕೆ ಹಲವಾರು ಕಾರಣಗಳಿವೆ. ಕೆಲವು ನಮ್ಮ ದೇಹದಲ್ಲಿ ಬರುವಂತಹ ಕಾಯಿಲೆಗಳಿಂದ ಸಹ ಉಂಟಾಗ್ಬೋದು, ಹಾಗೂ ನಾವು ತಗೊಳ್ಳುವಂತಹ ಆಹಾರ ಹಾಗೂ ನಾವು ಕುಡಿಯುವಂತಹ ದ್ರವ ಪ್ರಮಾಣದ ಮೇಲೆ ಸಹ ಇದರ ಅವಲಂಬನೆ ಇರ್ತದೆ. ಇವಾಗ ಹೆಚ್ಚಿನ ಜನರಿಗೆ ಇತ್ತೀಚೆಗೆ ಯಾಕೆ ಕಂಡು ಬರ್ತದೆ ಅಂತ ಹೇಳಿದ್ರೆ ಈ ಜಂಕ್ ಫುಡ್ ಅಂತ ಇರ್ಬೋದು, ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ನಾವು ತಗೊಳ್ಳುವಂತಹ ದ್ರವ ಪ್ರಮಾಣ ಕಡಿಮೆ ಆದ್ರೆ ಅದರಿಂದ ಸಹ ಮಲಬದ್ಧತೆ ಆಗ್ತದೆ. ಮತ್ತೆ ಈಗಿನ ಜನರೇಷನ್ ರಿಚ್ ಮೀಟ್ ಅಂತ ಹೇಳ್ಬೋದು, ತಗೊಳ್ಳುವಂತಹ ಆಹಾರ ಹೆಚ್ಚು ಮಾಂಸಗಳನ್ನ ತಗೊಳ್ಳೋದ್ರಿಂದ ಫೈಬರ್ ಇಂಟೇಕ್ ಕಡಿಮೆ ಆಗ್ತದೆ, ನಾರಿನ ಪದಾರ್ಥಗಳು ಕಡಿಮೆ ಹೋಗ್ತದೆ, ಇದರಿಂದಾಗಿ ಸಹ ಮಲಬದ್ಧತೆ ಉಂಟಾಗ್ತದೆ. ಈ ಮಲಬದ್ಧತೆ ಆಹಾರದಿಂದ ಬರ್ತದೆ ಅಂತ ಹೇಳಿದ್ರಿ, ಹೌದು, ಆಹಾರ ತಗೊಳ್ಳುವ ವಿಧಾನದಿಂದ ಬರ್ತದೋ ಹೇಗೆ ಅಂತ ಹೇಳಿದ್ರೆ, ಆಹಾರವನ್ನು ಇಷ್ಟೇ ಹೊತ್ತಿಗೆ ತಗೊಳ್ಳೋದು ಆ ತರದ ವಿಧಾನಗಳಿಂದ ಬರ್ತದೆ ಮಲಬದ್ಧತೆ ಉಂಟಾಗಲಿಕ್ಕೆ? ಒಂದು ಕಾರಣ ನಮ್ಮ ಡೈಜೆಷನ್ ಕರೆಕ್ಟ್ ಆಗದೇ ಇದ್ರೆ, ನಾವು ಟೈಮ್ ಟು ಟೈಮ್ ಆಹಾರ ತಗೊಳ್ಳದೆ ಇದ್ರೆ, ಮೇಲಿಂದ ಮೇಲೆ ತಿಂತಾ ಇದ್ರೆ ಜೀರ್ಣ ಕ್ರಿಯೆ ಡೆಫಿನೆಟ್ಲಿ ಇಫೆಕ್ಟ್ ಆಗ್ತದೆ, ಅದರಿಂದಾಗಿ ಮಲಬದ್ಧತೆ ಉಂಟಾಗ್ತದೆ. ಈಗ ಇದಲ್ಲದೆ ಬೇರೆ ರೋಗಗಳಿಂದಲೂ ಬರಬಹುದು ಅಂತ? ಹೌದು. ಯಾವ್ಯಾವ ರೋಗಗಳಿಂದ ಇದು ಬರಬಹುದು? ರೋಗಗಳಿಂದ ಅಂತಂದ್ರೆ ಹೆಚ್ಚಾಗಿ ಕಂಡು ಬರುವಂತದ್ದು ನಮ್ಮ ದೊಡ್ಡ ಕರುಳಿನಲ್ಲಿರುವಂತದ್ದು ಅಥವಾ ಗುದದ್ವಾರದಲ್ಲಿ ಏನಾದರೂ ಗಡ್ಡೆಗಳು ಇದ್ರೆ ಅದರಿಂದ ಮೆಕ್ಯಾನಿಕಲ್ ಒಬ್ಸ್ಟ್ರಕ್ಷನ್ ಅಂತ ಹೇಳ್ತೇವೆ, ಅದು ಮಲ ಹೊರಗಡೆ ಹೋಗಲಿಕ್ಕೆ ದಾರಿ ಕೊಡೋದಿಲ್ಲ, ಅದನ್ನ ತಡೀತದೆ, ಆದ್ರಿಂದಾಗಿ ಅಂತವರಲ್ಲಿ ಮಲಬದ್ಧತೆ ಕಂಡು ಬರ್ತದೆ. ಸೊ ಹೆಚ್ಚಾಗಿ ರೋಗಗಳಿಂದ ಅಂತ ಹೇಳಿದ್ರೆ ಹೆಚ್ಚಿನವರಿಗೆ ಇರುವಂತಹ ಈ ಗಡ್ಡೆಗಳಿಂದಾಗಿ ಕಂಡು ಬರ್ತದೆ. ಅದು ಈ ಮಲಬದ್ಧತೆ ಕ್ರಮೇಣವಾಗಿ ಶುರುವಾಗುವುದಿಲ್ಲ, ಇಂಥವರಲ್ಲಿ ಸಡನ್ ಆಗಿ ಸ್ಟಾರ್ಟ್ ಆಗ್ತದೆ. ಒಂದೇ ಸರಿ ಕೆಲವು ಒಂದು ದಿನಗಳ ಲೆಕ್ಕದಲ್ಲಿ ಅಥವಾ ತಿಂಗಳ ಲೆಕ್ಕದಲ್ಲಿ ಯಾರಿಗಾದರೂ ಯಾರಿಗೆ ನಾರ್ಮಲ್ ಆಗಿ ಇಲ್ಲಿ ತನಕ ಮೋಷನ್ ಆಗ್ತಾ ಇತ್ತು ಅವರಿಗೆ ಮಲಬದ್ಧತೆ ಕಂಡು ಬಂದಿದೆ ಅಂತಂದರೆ ಅಂಥವರಲ್ಲಿ ಅಂತಹ ಗಡ್ಡೆಗಳನ್ನು ಸಸ್ಪೆಕ್ಟ್ ಮಾಡಬೇಕಾಗ್ತದೆ. ಈಗ ಆಹಾರದಿಂದಲೂ ಬರಬಹುದು ಅಥವಾ ಬೇರೆ ಕಾಯಿಲೆಗಳು ಅಥವಾ ಈ ಗಡ್ಡೆಗಳು ಇರುವುದರಿಂದಲೂ ಬರಬಹುದು ಅಂತ ಹೇಳಿದ್ರೆ ಇದೆರಡರಲ್ಲಿ ವ್ಯತ್ಯಾಸಗಳಿದ್ದಾವ? ಹೌದು. ಈ ಆಹಾರ ತಗೊಳ್ಳೋದ್ರಿಂದ ಕಂಡು ಬರುವಂಥದ್ದು ಹೆಚ್ಚಾಗಿ ಎಲ್ಲ ಏಜ್ ಗ್ರೂಪಲ್ಲೂ ಕಂಡು ಬರ್ತದೆ, ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೆ ಎಲ್ಲರಲ್ಲೂ ಕಂಡು ಬರ್ತದೆ. ಹೆಚ್ಚಾಗಿ ಕಂಡು ಬರುವಂಥದ್ದು ಮಕ್ಕಳು ಹಾಗೂ ವೃದ್ಧರಲ್ಲಿ, ಬಟ್ ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಅಥವಾ ಯವನಿಗರಲ್ಲಿ ಸಹ ಕಂಡು ಬರ್ತದೆ ಅವರ ಆಹಾರ ಕ್ರಮಗಳಿಂದ. ಆದರೆ ಮಕ್ಕಳಲ್ಲಿ ವೃದ್ಧರಲ್ಲಿ ಯಾಕೆ ಅಂತಂದರೆ, ಒಂದು ಮಕ್ಕಳಲ್ಲಿ ಹೇಳುವಂಥದ್ದು, ಮಕ್ಕಳಲ್ಲಿ ಏನಾಗ್ತದೆ ಅವರಿಗೆ ಆಟ ಆಡ್ಕೊಂಡಿರುವಾಗ ಅವರಿಗೆ ಮೋಷನ್ ಸೆನ್ಸೇಷನ್ ಬಂದರೆ ಸಹ ಅವ್ರು ಹೋಗುವುದಿಲ್ಲ, ಕೇಳುವುದಿಲ್ಲ ಹೋಗಲಿಕ್ಕೆ, ಅವರು ಆಟದಲ್ಲಿ ತಲ್ಲೀನರಾಗಿರ್ತಾರೆ. ಅವಾಗ ಏನಾಗ್ತದೆ, ಅಲ್ಲಿ ಗುದದ್ವಾರಕ್ಕೆ ಬಂದಿರುವಂತಹ ಮಲ ಗಟ್ಟಿ ಆಗ್ತದೆ, ಗಟ್ಟಿಯಾದಾಗ ನೆಕ್ಸ್ಟ್ ಟೈಮ್ ಅದು ಹೊರಗಡೆ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಮಕ್ಕಳಲ್ಲಿ ಇದು ತುಂಬ ಕಾಮನ್ ಸಮಸ್ಯೆ. ಮತ್ತೆ ವೃದ್ಧರಲ್ಲಿ ಯಾಕೆ ಅಂತ ಹೇಳಿದ್ರೆ, ಅವರಲ್ಲಿ ನರದ ತೊಂದರೆಗಳಿರ್ತದೆ, ಅಂದರೆ ದೌರ್ಬಲ್ಯ ಇರ್ತದೆ, ಅದರಿಂದಾಗಿ ಮೂಮೆಂಟ್ಸ್ ಎಲ್ಲ ಅಷ್ಟು ಚೆನ್ನಾಗಿರುವುದಿಲ್ಲ ಜಿ ಐ ಟಿದು, ಆದ್ದರಿಂದ ಅವರಲ್ಲಿ ಸಹ ಮಲಬದ್ಧತೆ ತುಂಬ ಕಾಮನ್ ಕಂಡೀಷನ್. ನೀವು ಕೇಳಿದ ಹಾಗೆ ಗುದದ್ವಾರದ ಗಡ್ಡೆ ಇರುವ ಸಮಸ್ಯೆಗೂ ಹಾಗೂ ಈ ಆಹಾರದಿಂದ ಬರುವಂಥದ್ದಕ್ಕೂ ಏನು ಡಿಫ್ರೆನ್ಸು ಅಂತ, ಈ ಆಹಾರದಿಂದ ಬರುವಂಥದ್ದು ಹೆಚ್ಚಾಗಿ ಗ್ರ್ಯಾಜುವಲ್ ಆಗಿ ಬರುವಂಥದ್ದು, ಅಂದರೆ ಅವಾಗವಾಗ ಮಲ ಗಟ್ಟಿ ಆಗುವಂಥದ್ದು, ಅವಾಗವಾಗ ನಾರ್ಮಲ್ ಆಗುವಂಥದ್ದು, ಹೀಗೆ ಏರುಪೇರು ಆಗ್ತಾ ಇರ್ತದೆ. ಆದರೆ ಈ ಗುದದ್ವಾರದಲ್ಲಿ ಗಡ್ಡೆ ಇರೋರಿಗೆ ಏನಾಗ್ತದೆ ಅಂತಂದರೆ ಮಲಬದ್ಧತೆ ಇದ್ದೇ ಇರ್ತದೆ, ಬಟ್ ಅವರು ಹೆಚ್ಚಾಗಿ ಇವಾಗ ಏನು ನಮ್ಮಲ್ಲಿ ಎಸ್ಪೆಷಲಿ ಭಾರತದಲ್ಲಿ ಡಾಕ್ಟರ್ಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರೋದು ಮೆಡಿಕಲ್ ಶಾಪ್ ಓನರಿಗೆ. ಸೊ ಮೆಡಿಕಲ್ಲಿಗೆ ಹೋಗಿ ಇದಕ್ಕೆ ನನಗೆ ಮೋಷನ್ ಗಟ್ಟಿ ಆಗ್ತುಂಟು ಔಷಧಿ ಕೊಡು ಅಂತ ತೊಗೊಂಡು ಬರ್ತಾರೆ. ಸೊ ಹೆಚ್ಚಿನವರು ಆ ಸಿರಪ್ ತೊಗೊಂಡು ಬಂದು ಕುಡಿತಾರೆ, ಕುಡಿದ ತಕ್ಷಣ ಅವರಿಗೆ ಲೂಸ್ ಮೋಷನ್ ಆಗ್ತದೆ ಒಂದು ದಿನ, ಸೊ ಮತ್ತೆ ಎರಡು ಮೂರು ದಿನ ಪುನಃ ಆಗೋದಿಲ್ಲ, ಮತ್ತೆ ಆ ಮೆಡಿಸಿನ್ ಕುಡಿತಾರೆ ಲೂಸ್ ಮೋಷನ್ ಆಗ್ತದೆ. ಈ ಥರ ಪ್ಯಾಟರ್ನ್ ಇದ್ರೆ ಸಡನ್ ಆಗಿ ಡೆವಲಪ್ ಆಗಿದೆ ಕಾನ್ಸ್ಟಿಪೇಷನ್ನು ಅಥವಾ ಮಲಬದ್ಧತೆ, ಕೇವಲ ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳ ಅವಧಿಯಲ್ಲಿ ಸಮಸ್ಯೆ ಶುರುವಾಗಿ, ಮತ್ತೆ ಮಲಬದ್ಧತೆ ಯಾವಾಗ ಸರಿ ಹೋಗ್ತದೆ ಓನ್ಲಿ ಆ ಔಷಧಿ ತಗೊಳ್ಳುವಾಗ, ಆ ಲಿಕ್ವಿಡ್ ತಗೊಳ್ಳುವಾಗ ಅವರಿಗೆ ಕಡಿಮೆ ಆಗ್ತಾ ಇದೆ ಅಂತಾದರೆ, ಮೂರು ದಿನ ನಾಲ್ಕು ದಿನ ಮಲ ಬರುವುದಿಲ್ಲ, ನಾಲ್ಕನೇ ದಿನ ಔಷಧಿ ತಗೊಳ್ಳುವಾಗ ಮೋಷನ್ ಲೂಸ್ ಆಗಿ ಹೋಗೋದು, ಈ ಥರ ಪ್ಯಾಟರ್ನ್ ಇದ್ರೆ ಹೆಚ್ಚಾಗಿ ಅದು ಗಡ್ಡೆಯ ಸಮಸ್ಯೆಯಿಂದ ಬಂದಿದ್ದು ಅಂತ ತಿಳ್ಕೊಂಡು ಶೀಘ್ರವೇ ಡಾಕ್ಟರನ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಈಗ ಮೊದಲ ಪಾರ್ಟಿಗೆ ಬರುವುದಿದ್ರೆ ನಮ್ಮ ಆಹಾರದಿಂದ ಬಂದಂತಹ ಒಂದು ಈ ತೊಂದರೆ ಆದರೆ ನಾವು ಯಾವ ತರ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಮಾಡಬೇಕು? ನಾವು ಆಹಾರ ಹೆಚ್ಚು ಕಡಿಮೆ ತಗೊಳ್ಳೋದ್ರಿಂದ ಅಥವಾ ಪದೇ ಪದೇ ತಗೊಳ್ಳೋದ್ರಿಂದ ಅಥವಾ ಹೊರಗಡೆ ಬೇಕರಿ ಐಟಮ್ಸು ಅಥವಾ ಬರೀ ಮಾಂಸ ಆಹಾರಗಳನ್ನ ತಿನ್ನುವಂಥದ್ರಿಂದ ನಮಗೆ ನಾರಿನ ಪದಾರ್ಥ ಕಡಿಮೆ ಹೋಗ್ತದೆ. ಇನ್ನೊಂದು ಅಂದರೆ ಅದರೊಟ್ಟಿಗೆ ಗ್ಯಾಸ್ಟ್ರೈಟಿಸ್ ಅಥವಾ ಎಸಿಡಿಟಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ, ಜೀರ್ಣ ಶಕ್ತಿ ಕುಂದುತ್ತದೆ. ಸೊ ಇಂಥದ್ದೆಲ್ಲ ಆಗದೇ ಇರಲಿಕ್ಕೆ ನಾವು ಹೇಗೆ ತಡೆಗಟ್ಟಬಹುದು ಅಂತಂದರೆ, ಒಂದು ನಾವು ಹಿತಮಿತವಾದ ಆಹಾರವನ್ನು ಟೈಮ್ ಟು ಟೈಮಾಗಿ ತೊಗೊಳ್ಬೇಕು. ನಮ್ಮ ಬಾಡಿಗೆ ಯಾವುದು ಸಾತ್ಮ್ಯ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ, ಯಾವುದು ನಮಗೆ ಅಡ್ಜಸ್ಟ್ ಆಗಿದೆ ಫುಡ್ಡು, ತಲಾಂದ್ರದಿಂದ ನಾವು ತಿಂದುಕೊಂಡು ಬಂದಿದ್ದೇವೆ, ಟ್ರೆಡಿಷ್ನಲ್ ಫುಡ್ ಏನಿದೆ ಅದನ್ನೇ ಫಾಲೋ ಮಾಡೋದು ಅತ್ಯುತ್ತಮ. ಅದರೊಟ್ಟಿಗೆ ಫೈಬರ್ ರಿಚ್ ಡಯಟ್ ಅಂತಂದರೆ ನಾರಿನ ಅಂಶ ಚೆನ್ನಾಗಿರುವಂತಹ ತರಕಾರಿಗಳು, ಹಣ್ಣುಗಳು, ಈ ಥರ ಪದಾರ್ಥಗಳನ್ನು ಜಾಸ್ತಿ ಸೇವಿಸಬೇಕು. ಮತ್ತು ಮಾಂಸಾಹಾರಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಪ್ರತಿನಿತ್ಯ ಮಾಂಸಾಹಾರ ತೆಗೆದುಕೊಳ್ಳುವಂಥದ್ದಲ್ಲ, ವಾರದಲ್ಲಿ ಒಂದು ಸರಿ, 15 ದಿನದಲ್ಲಿ ಒಂದು ಸರಿ ಆದರೆ ತೊಂದರೆ ಆಗೋದಿಲ್ಲ. ಬಟ್ ಪ್ರತಿನಿತ್ಯ ನಾವು ಮಾಂಸಕ್ಕೆ ಅಭ್ಯಾಸವಾದರೆ ನಮಗೆ ತರಕಾರಿ ನಾವು ತಿನ್ನುವಂಥದ್ದು ಕಡಿಮೆ ಆಗ್ತದೆ, ಅದರಿಂದಾಗಿ ಮಲಬದ್ಧತೆ ಉಂಟಾಗ್ತದೆ. ಸೊ ಚೆನ್ನಾಗಿ ನೀರು ಕುಡಿಬೇಕು, ಅಟ್ಲೀಸ್ಟ್ ಒಂದು 2-2.5 ಲೀಟರ್ ಮಿನಿಮಮ್ ನೀರು ಕುಡಿಬೇಕು. ಅದರೊಟ್ಟಿಗೆ ಹಾಲು, ಮಜ್ಜಿಗೆ, ಕಷಾಯ ಏನೇನು ಕುಡಿತಾರೋ ಎಲ್ಲ ಕುಡಿಬೋದು, ತೊಂದರೆ ಇಲ್ಲ. ಈ ಎಸಿಡಿಟಿ ಆಗುವಂತಹ ಕಾರಣಗಳನ್ನು ಅಂದರೆ ಹೆಚ್ಚು ಖಾರ ಇರ್ಬೋದು ಅಥವಾ ಬೇಕರಿ ಐಟಮ್ಸ್ ಇರ್ಬೋದು, ಫ್ರೈಡ್ ಐಟಮ್ಸ್ ಅಂದರೆ ಎಣ್ಣೆಯಲ್ಲಿ ಕರೆದಿರುವಂತಹ ಪದಾರ್ಥಗಳನ್ನಾಗಿರ್ಬೋದು, ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ಈಗ ಈ ಎಸಿಡಿಟಿಗೂ ಮಲಬದ್ಧತೆಗೂ ಸಂಬಂಧಗಳು ಏನದು? ಎಸಿಡಿಟಿಗೂ ಮಲಬದ್ಧತೆಗೂ ಸಂಬಂಧ ಅಂತ ಹೇಳಿದ್ರೆ, ಎಸಿಡಿಟಿ ಇಸ್ ಅ ಜನರಲ್ ಟರ್ಮ್, ಆ ಡಿಸೀಸ್ನ ನಾನೀಗ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಆದರೆ ಈ ಸಾಧಾರಣಕ್ಕೆ ಎಸಿಡಿಟಿ ಅಂತ ಈ ಸಣ್ಣ ಪುಟ್ಟ ಜೀರ್ಣ ಸಮಸ್ಯೆಗಳನ್ನೆಲ್ಲ ಜನರು ಸಾಮಾನ್ಯವಾಗಿ ಎಸಿಡಿಟಿ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ನಾನು ಇಲ್ಲಿ ಎಸಿಡಿಟಿ ಅನ್ನೋ ಶಬ್ದವನ್ನು ಬಳಸಿದೆ. ಮತ್ತು ಇಲ್ಲದಿದ್ದರೆ ಸಹ ಎಸಿಡಿಟಿ ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಇದೇ ಕಾರಣಗಳು, ಕಾರಣಗಳು ಸೇಮು, ಮಲಬದ್ಧತೆಗೂ ಎಸಿಡಿಟಿಗೂ ಆಗಲಿಕ್ಕೂ ಕಾರಣಗಳು ಸೇಮು. ಸೊ ಆದ್ದರಿಂದ ಎಸಿಡಿಟಿ ಮತ್ತು ಮಲಬದ್ಧತೆ ಸಾಮಾನ್ಯವಾಗಿ ಹೆಚ್ಚಿನ ಜನರಲ್ಲಿ ಒಟ್ಟಿಗೆ ಕಂಡು ಬರ್ತದೆ. ಈಗ ಆಹಾರ ಕ್ರಮದಲ್ಲಿ ಒಂದು ನಾವು ಬದಲಾವಣೆ ಮಾಡಿಕೊಳ್ಬೇಕು ಅಂತ ಹೇಳಿದ, ಅದರ ಜೊತೆ ಯಾವುದಾದ್ರೂ ಕೂಡ ಇದಕ್ಕೆ ಔಷಧಗಳು ಅಂತ ಹೇಳಿದ್ರೆ ಮನೆ ಮದ್ದು? ಹಾ, ಹೇಳೋದಾದ್ರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂತಾದ್ರೆ ಆಯುರ್ವೇದದಲ್ಲಿ ಒಂದು ಶ್ಲೋಕ ಹೇಳಿದ್ದಾರೆ, ಭೋಜನ ಅಗ್ರೇ ಸದಾಪಥ್ಯಂ ಲವಣ ಆರ್ದ್ರಕ ಭಕ್ಷಣಂ ಅಂತ. ಅಂತಂದ್ರೆ ನಾವು ಊಟ ತಿಂಡಿಕ್ಕಿಂತ ಮೊದಲು ಸಣ್ಣ ಪೀಸ್ ಹಸಿ ಶುಂಠಿ, ಅದ್ರ ಜೊತೆ ಒಂದು 4 ಕಾಳು ಹರಳುಪ್ಪು, ಇದನ್ನು ಹಾಕಿ ತಿಂದರೆ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರ್ತದೆ ಅಂತ. ಇದರಿಂದ ಮಲಬದ್ಧತೆ ಅನ್ನುವಂತಹ ಪ್ರಾಬ್ಲಮನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಟಬಹುದು. ಹಾಗೂ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗಬೇಕು ಅಂತಂದರೆ ಅದರಲ್ಲಿ ಸ್ನೇಹ ದ್ರವ್ಯ ಚೆನ್ನಾಗಿರಬೇಕು. ಸೊ 1 ಚಮಚ ತುಪ್ಪ ಪ್ರತಿನಿತ್ಯ ತಿನ್ಬೋದು, ಕೊಲೆಸ್ಟ್ರಾಲ್ ಇರುವವರು ಸಹ ತಿನ್ಬೋದು. ಯಾಕೆಂದರೆ ಈ ತುಪ್ಪದಲ್ಲಿ ಇರುವಂಥದ್ದು ಒಳ್ಳೆಯ ಫ್ಯಾಟ್, ಬ್ಯಾಡ್ ಫ್ಯಾಟ್ ಅಲ್ಲ, ಗುಡ್ ಫ್ಯಾಟ್ ಇರುವಂಥದ್ದು. ಹಾಗೆ 1 ಚಮಚ ತುಪ್ಪ ಆಹಾರ ಮಧ್ಯದಲ್ಲಿ ತಗೊಂಡ್ರೆ ಇನ್ನೂ ಉತ್ತಮ. ಆಹಾರ ಮಧ್ಯದಲ್ಲಿ ಒಂದು ಸ್ವಲ್ಪ ಅನ್ನಕ್ಕೆ ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿ ತಿನ್ಬೋದು. ಮತ್ತು ಊಟದ ನಂತರ 1 1/4 ಚಮಚ ಜೀರಿಗೆ ತಿನ್ಬೋದು. ಸೊ ಇದರಿಂದ ಹೆಚ್ಚಾಗಿ ವಾತದ ಸಮಸ್ಯೆ ಇರುವವರಿಗೆ ಮಲಬದ್ಧತೆ ಬರ್ತದೆ ಅಂತ ಹೇಳ್ಬೋದು. ಸೊ ವಾತಾನುಲೋಮನ ಮಾಡ್ತದೆ ಇದು. ಇದರಿಂದಾಗಿ ಸಮಾನವಾತ ಮತ್ತು ಅಪಾನವಾತ ಅನುಲೋಮನ ಇದೆರಡೂ ಆಗುವಂಥದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗಿ ಇಂಥವರಲ್ಲಿ ಮಲಬದ್ಧತೆ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತದೆ. ಇದರಲ್ಲಿ ಕಡಿಮೆ ಆಗಲಿಲ್ಲ ಅಂತಾದರೆ ವೈದ್ಯರನ್ನು ಭೇಟಿಯಾಗಬೇಕು. ನೀವು ಇದರ ಮಧ್ಯೆ ಹೇಳಿದ್ರು ಸ್ನೇಹ ದ್ರವ್ಯ ಅಂತ ಹೇಳೋದು, ತುಪ್ಪ. ಬೇರೆ ಯಾವ ರೀತಿಯ ಸ್ನೇಹಗಳು ನಮ್ಮ ಡೈಜೆಷನ್ಗೆ ಸ್ವಲ್ಪ ಹೆವಿ ಆಗ್ತದೆ, ಬಟ್ ತುಪ್ಪ ನಮಗೆ ಆಜನ್ಮ ಸಾತ್ಮ್ಯ ಅಂತ ಹೇಳ್ಬೋದು. ಸೊ ಹಾಗೆ ಹಾಲು ತುಪ್ಪ ನಾವು ಅಭ್ಯಾಸಕೊಂಡು ಬಂದಿರೋದ್ರಿಂದ ಇದ್ರ ತಗೊಳ್ಳೋದ್ರಿಂದ ನಮ್ಮ ಜೀರ್ಣಕ್ರಿಯೆಗೆ ಏನು ತೊಂದರೆ ಆಗೋದಿಲ್ಲ, ಅದರ ಬದಲು ಪೂರಕವಾಗ್ತದೆ, ನಮ್ಮ ಅಗ್ನಿ ಸ್ವಲ್ಪ ವೃದ್ಧಿ ಆಗ್ತದೆ, ಅದರಿಂದಾಗಿ ಜೀರ್ಣಶಕ್ತಿ ಚೆನ್ನಾಗಾಗ್ತದೆ. ಮಲಬದ್ಧತೆಯ ಇದರಲ್ಲಿ ಇದು ಆಹಾರ ಕರಗದೆ ಆಗುವಂಥದ್ದು ಅಂತ ಹೇಳುವಂಥದ್ದು ತುಂಬಾ ಜನ ಹೇಳ್ತಾರೆ. ಕರಗದೆ ಅಂತ ಹೇಳಿದ ಕೂಡಲೇ ಅದಕ್ಕೆ ಮಜ್ಜಿಗೆ ಇಂಥದ್ದನ್ನೆಲ್ಲ ಹೆಚ್ಚು ತಗೊಂಡ್ರೆ ಅದು ಸರಿಯಾಗ್ತದೆ ಅನ್ನುವಂಥದ್ದು ಕೆಲವರ ಕಲ್ಪನೆಗಳಿದೆ. ಇದು ಹೌದಾ? ಹೇಗೆ? ಮಜ್ಜಿಗೆ ತಗೊಳ್ಳೋದ್ರಿಂದ ಜೀರ್ಣಕ್ರಿಯೆ ಡೆಫಿನೆಟ್ಲಿ ಚೆನ್ನಾಗಾಗ್ತದೆ, ಬಟ್ ಆಹಾರ ಕರಗುವುದಿಲ್ಲ ಅಂತ ಹೇಳೋದು ಸರಿಯಾಗೋದಿಲ್ಲ. ನಮ್ಮ ಅಗ್ನಿ ಚೆನ್ನಾಗಿಲ್ಲದೆ ಇದ್ರೆ, ನಮ್ಮ ಪಚನ ಮಾಡುವಂತಹ ಅಗ್ನಿ ನಮ್ಮಲ್ಲಿ ಚೆನ್ನಾಗಿಲ್ಲದೆ ಇದ್ರೆ ನಾವು ತಗೊಂಡಿರುವಂತಹ ಆಹಾರ ಜೀರ್ಣ ಸರಿಯಾಗಿ ಆಗೋದಿಲ್ಲ. ಅದರಿಂದಾಗಿ ಹಲವಾರು ಮಲಬದ್ಧತೆಯು ಒಂದು, ಅದರೊಟ್ಟಿಗೆ ಹಲವಾರು ಸಮಸ್ಯೆ ಶುರುವಾಗ್ತದೆ. ಹಾಗೆ ಮಜ್ಜಿಗೆನ ಡೆಫಿನೆಟ್ಲಿ ತಗೊಳ್ಬಹುದು, ಹಾಗೆ ಅಂತ ಮೊಸರನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಮೊಸರು ತಗೊಳ್ಳೋದ್ರಿಂದ ಜೀರ್ಣಕ್ರಿಯೆ ಕಡಿಮೆ ಆಗ್ತದೆ, ಆದರೆ ಮಜ್ಜಿಗೆ ತಗೊಳ್ಳೋದ್ರಿಂದ ವೃದ್ಧಿ ಆಗ್ತದೆ. ಹಾಗಾಗಿ ಮಜ್ಜಿಗೆ ಖಂಡಿತ ತಗೊಳ್ಬಹುದು. ಮೊದಲು ಈ ಮಲಬದ್ಧತೆ ಪ್ರಾರಂಭ ಆಗಬೇಕಿದ್ರೆ ಅದು ಬೇರೆ ಯಾವುದಾದ್ರೂ ಕಾಯಿಲೆಯಿಂದ ಆಗುವಂತಹ ಚಾನ್ಸಸ್ ಉಂಟ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಕಾಯಿಲೆ ಮನುಷ್ಯನಿಗಿದ್ರೆ ಅದರಿಂದಾಗಿ ಮಲಬದ್ಧತೆ ಬರುವಂತಹದ್ದು ಉಂಟ? ಅದು ನಾನು ಮೊದಲೇ ಉಲ್ಲೇಖ ಮಾಡಿದ ಹಾಗೆ ಗಡ್ಡೆಗಳ ಸಮಸ್ಯೆಯಿಂದಾಗಿ ಬರಬಹುದು, ಇಲ್ಲದಿದ್ರೆ ಸ್ವಲ್ಪ ಜೀರ್ಣಶಕ್ತಿ ಚೆನ್ನಾಗಿಲ್ಲದಿದ್ರೆ ಬರಬಹುದು. ಅದು ಬಿಟ್ಟು ಇಂತಹದೇ ಕಾಯಿಲೆ ಅಂತ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಇಲ್ಲ, ಮಲಬದ್ಧತೆಯಿಂದಾಗಿ ಯಾವುದಾದ್ರೂ ಕಾಯಿಲೆ ಬರುವಂತಹ ಚಾನ್ಸ್ ಉಂಟ? ಮಲಬದ್ಧತೆಯಿಂದಾಗಿ ಬರುವಂತಹ ಕಾಯಿಲೆಗಳು ಅಂತ ಹೇಳಿದ್ರೆ ಫಿಶರ್, ವೆರಿ ಕಾಮನ್ ಫಿಶರ್ ಇನ್ನೇನು ಅಂತ ಹೇಳ್ತೇವೆ, ಅದು ಬರ್ತದೆ. ಹಾಗೆ ಫಿಸ್ಟುಲಾ ಇನ್ನೇನು, ಮತ್ತೆ ಅರ್ಷಸ್ ಅಥವಾ ಪೈಲ್ಸ್, ಜನರಲ್ ಆಗಿ ಎಲ್ಲರೂ ಹೆಚ್ಚಿನವರಿಗೆ ಪರಿಚಯ ಇರುವಂತದ್ದು ಪೈಲ್ಸ್ ಅಂತ ಹೆಸರಿಂದ, ಸೊ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ, ಈ ತರಹ ಕಾಯಿಲೆಗಳು ಬರ್ಬೋದು. ಈ ಮೂರು ಶಬ್ದಗಳನ್ನು ಹೇಳಿದ್ರಿ, ಫಿಶರ್, ಪಿಸ್ತುಲಾ ಮತ್ತೆ ಪೈಲ್ಸ್, ಸಾಮಾನ್ಯವಾಗಿ ಈ ಶಬ್ದಗಳನ್ನ ಕೇಳ್ತೇವೆ, ಇದರಲ್ಲಿರುವಂತಹ ವ್ಯತ್ಯಾಸ ಏನು ಅಂತ ಗೊತ್ತಿರುವುದಿಲ್ಲ, ಇದೇನಿದು ವ್ಯತ್ಯಾಸಗಳು? ಫಿಶರ್ ಅಂತ ಹೇಳಿದ್ರೆ ಒಂದು ಸಣ್ಣ ಗಾಯ, ನಮ್ಮ ಗುದದ್ವಾರದ ಸಮೀಪದಲ್ಲಿರುವಂತಹ ಮ್ಯೂಕಸ್ ಮೆಂಬ್ರೇನ್ ಅಂತ ಹೇಳ್ತೇವೆ, ಅದರಲ್ಲಾಗುವಂತಹ ಸಣ್ಣ ಟೇರ್ ಅಥವಾ ಅಲ್ಸರ್ ಅಥವಾ ಗಾಯ ಅಂತ ಹೇಳ್ಬೋದು. ಸೊ ಗುದದಲ್ಲಿ ಆಗುವಂತಹ ಸಣ್ಣ ಗಾಯವನ್ನು ನಾವು ಫಿಶರ್ ಇನ್ನೇನು ಅಂತ ಹೇಳ್ತೇವೆ. ಫಿಸ್ಟುಲಾ ಅಂತಂದ್ರೆ ಈಗ ಒಂದು ಪೈಪ್ ತರ ಇರುವಂತಹ ಒಂದು ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಆಗ್ತದೆ ಗುದದ್ವಾರದಲ್ಲಿ. ಇದು ಹೇಗೆ ಫಾರ್ಮ್ ಆಗ್ತದೆ ಅಂತಂದ್ರೆ, ಯೂಶ್ವಲಿ ಈ ಮೋಷನ್ ಗಟ್ಟಿ ಆಗುವಂಥದ್ರಿಂದ, ಮಲಬದ್ಧತೆ ಆಗೋದ್ರಿಂದ, ಸೊ ಏನಲ್ ಗ್ಲಾಂಡ್ ಇನ್ಫೆಕ್ಷನ್, ಏನಲ್ ಗ್ಲಾಂಡ್ಸ್ ಅಂತ ಹೇಳ್ತೇವೆ, ನಮ್ಮ ಗುದದಲ್ಲಿ ಏನಲ್ ಗ್ಲಾಂಡ್ ಅಂತ ಒಂದು ಗ್ಲಾಂಡ್ ಇದೆ, ಅದು ಇನ್ಫೆಕ್ಟ್ ಆಗಿ ಆಬ್ಸಸ್ ಅಥವಾ ಕುರ ಆಗ್ತದೆ. ಸೊ ಗುದದ್ವಾರದ ಸಮೀಪದಲ್ಲಿ ಒಂದು ಕುರ ಆಗ್ತದೆ, ಆ ಕುರ ಒಡೆದು ಕಂಪ್ಲೀಟ್ ಆಗಿ ಪಸ್ ಹೊರಗಡೆ ಹೋಗುದಿಲ್ಲ. ಸೊ ಈ ಪಸ್ ಏನ್ ಮಾಡ್ತದೆ, ಒಳಗಡೆ ಎಲ್ಲ ದಾರಿ ಮಾಡಿಕೊಂಡು ಅಲ್ಲಿ ಒಂದು ಪೈಪ್ ತರ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತದೆ. ಸೊ ಅದರಿಂದ ಕಂಟಿನ್ಯೂಸ್ ಆಗಿ ಕ್ಯೂ ಬರ್ತಾ ಇರ್ತದೆ, ಅವಾಗವಾಗ ಕ್ಯೂ ಬರ್ತಾ ಇರ್ತದೆ, ಇದನ್ನ ನಾವು ಫಿಸ್ಟುಲಾ ಇನ್ನೇನು ಅಂತ ಕರಿತೇವೆ. ಪೈಲ್ಸ್ ಅಂತಂದ್ರೆ ನಾರ್ಮಲ್ ಆಗಿ ನಮ್ಗೆಲ್ರಿಗೂ ಹೆಮರಾಯ್ಡಲ್ ವೇನ್ ಅಂತ ಇರ್ತದೆ, ನಮ್ಮ ಶರೀರಗಳಿಗೆ ಬ್ಲಡ್ ಸಪ್ಲೈ ಮಾಡ್ಲಿಕ್ಕೆ ಆರ್ಟ್ರೀಸ್ ಇರ್ತದೆ, ಹಾಗೂ ನಮ್ಮ ಶರೀರದ ವಿವಿಧ ಭಾಗಗಳಿಂದ ಹಾರ್ಟಿಗೆ ವಾಪಸ್ ರಕ್ತವನ್ನು ತಗೊಂಡು ಬರಲಿಕ್ಕೆ ಅಂತ ವೇನ್ಸ್ ಇರ್ತದೆ. ಸೊ ಈ ಹೆಮರಾಯ್ಡಲ್ ವೇನ್, ಗುದದಲ್ಲಿರುವಂತಹ ಈ ಹೆಮರಾಯ್ಡಲ್ ವೇನ್ ದಪ್ಪ ಆಗ್ತದೆ, ಊದಿಕೊಳ್ತದೆ, ಇದನ್ನೇ ನಾವು ಪೈಲ್ಸ್ ಅಂತ ಹೇಳ್ತೇವೆ. ಸೊ ಊದಿಕೊಂಡಾಗ ಬ್ಲಡ್ ಲೀಕ್ ಆಗುವಂಥದ್ದು ಸಹಜ. ಸೊ ಆದ್ದರಿಂದ ಅದರಲ್ಲಿ ಬ್ಲೀಡಿಂಗ್ ತುಂಬ ಕಾಮನ್, ಆ್ಯಂಡ್ ವೀನಸ್ ಬ್ಲೀಡಿಂಗ್ ಯಾವತ್ತೂ ಜಾಸ್ತಿ ಇರ್ತದೆ. ಆದ ಕಾರಣ ಪೈಲ್ಸ್ ಅನ್ನುವ ಕಂಡೀಷನಲ್ಲಿ ಬ್ಲೀಡಿಂಗ್ ಇರ್ತದೆ, ನೋವು ಇರುವುದಿಲ್ಲ. ಫಿಶರ್ ಅನ್ನುವ ಕಂಡೀಷನಲ್ಲಿ ಹೆಚ್ಚಿನ ಜನ ಫಿಶರನ್ನು ಸಹ ಪೈಲ್ಸ್ ಅಂತ ಹೇಳ್ಕೊಂಡೇ ಬರ್ತಾರೆ. ಯಾಕೆ ಅಂತಂದರೆ ಅವರಿಗೆ ಫಿಶರ್ ಮತ್ತು ಪೈಲ್ಸ್ ಮಿಡಲಲ್ಲಿ ಡಿಫ್ರೆನ್ಸ್ ಗೊತ್ತಿರೋದಿಲ್ಲ. ಫಿಶರಲ್ಲಿ ಸಹ ಬ್ಲೀಡಿಂಗ್ ಆಗ್ತದೆ, ಆದರೆ ಕೆಲವು ಹನಿಗಳು ಮಾತ್ರ ಹೋಗ್ತದೆ, ಒಂದು 4 ಹನಿ ಅಥವಾ 8 ಹನಿ, 8-10 ಹನಿ ಹೋಗ್ತದೆ ರಕ್ತ. ಆದರೆ ಬ್ಲೀಡಿಂಗ್ ಪೈಲ್ಸಲ್ಲಿ ತುಂಬ ML ಲೆಕ್ಕದಲ್ಲಿ ಹೋಗ್ತದೆ, 10 ml, 20 ml, 30 ml ಜಾಸ್ತಿ ರಕ್ತ ಹೋಗ್ತದೆ ಹೆಮರಾಯ್ಡ್ಸ್ ಅಥವಾ ಪೈಲ್ಸಲ್ಲಿ. ಈ ಫಿಶರಲ್ಲಿ ಒಂದು ಕೆಲವು ಹನಿಗಳು ಮಾತ್ರ ಹೋಗ್ತದೆ. ಮತ್ತು ಪೈಲ್ಸ್ ಅನ್ನುವ ಕಂಡೀಷನ್ ಪೇನ್ಲೆಸ್, ಅಂದರೆ ಅದರಲ್ಲಿ ಯಾವುದೇ ಥರದ ನೋವು ಸಾಧಾರಣವಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅಂಟಿಲ್ ಅನಾಲಿಸ್ ಅಲ್ಲಿ ಯಾವುದಾದ್ರೂ ಒಂದು ಕಾಂಪ್ಲಿಕೇಶನ್ ಆದರೆ, ಅದು ಇನ್ಫೆಕ್ಷನ್ ಆದರೆ ಆಗ ಮಾತ್ರ ಪೈಲ್ಸಲ್ಲಿ ನೋವು ಕಾಣ್ತದೆ, ಊತ ಕಾಣ್ತದೆ. ಈ ಫಿಶರ್ ಏನೇನೋ ಅನ್ನುವಂಥ ಕಂಡೀಷನ್ ತುಂಬ ಪೇನ್ಫುಲ್ಲು, ಮೋಷನ್ ಮಾಡುವಾಗಲೂ ಸಿಕ್ಕಾಪಟ್ಟೆ ಉರಿ ನೋವು ಆಗ್ತದೆ, ಹಾಗೆ ಮೋಷನ್ ಮಾಡಿ ಆಗಿ ಒಂದು 1/2 ಗಂಟೆ ಕೂತ್ಕೊಳ್ಳಿಕ್ಕಾಗುತ್ತಿಲ್ಲ ಎಲ್ಲಿ, ಅಷ್ಟು ಉರಿ ಮತ್ತು ನೋವು ಇರ್ತದೆ. ಆದರೆ ಈ ಪೈಲ್ಸಲ್ಲಿ ಏನೂ ನೋವು ಕಾಣಿಸ್ಕೊಳ್ಳೋದಿಲ್ಲ. ಫಿಸ್ಟುಲಾ ಕಂಡೀಷನ್ ಸಹ ಹಾಗೆ, ಈ ಕುರು ಇರುವಂಥ ಸಮಯದಲ್ಲಿ ನೋವು ಇರ್ತದೆ, ಕುರು ಒಡೆದು ಯಾವಾಗ ಕ್ಯೂ ಸೋರ್ಲಿಕ್ಕೆ ಶುರು ಆಗ್ತದೆ ಆ ಟೈಮಲ್ಲಿ ನೋವು ತುಂಬ ಕಡಿಮೆ ಇರ್ತದೆ, ಸ್ವಲ್ಪ ಡಿಸ್ಕಂಫರ್ಟ್ ಅಂತ ಹೇಳ್ಬೋದು, ಬಿಟ್ಟರೆ ನೋವು ಅಂತ ಕಾಣಿಸ್ಕೊಳ್ಳೋದಿಲ್ಲ. ಇದು ಪೈಲ್ಸ್, ಫಿಶರ್ ಮತ್ತು ಫಿಸ್ಟುಲಾ ಮಿಡ್ಲಲ್ಲಿರುವಂಥ ಸಾಮಾನ್ಯರಿಗೆ ಅರ್ಥವಾಗುವ ಹಾಗೆ ಹೇಳಬೇಕು ಅಂದರೆ ಇದಿಷ್ಟು ಡಿಫ್ರೆನ್ಸನ್ನು ಹೇಳ್ಬೋದು. ಈ ಮೂರಕ್ಕೂ ಮಲಬದ್ಧತೆಯೇ ಮುಖ್ಯ ಕಾರಣವಾ ಅಥವಾ ಬೇರೆ ಕಾರಣಗಳು ಇರಬಹುದಾ? ಮಲಬದ್ಧತೆಯೇ ಮುಖ್ಯ ಕಾರಣ. ಈಗ ಇದರ ಟ್ರೀಟ್ಮೆಂಟಿಗೆ ಬರುವುದಿದ್ರೆ, ಮೊದಲನೇದಾಗಿ ಫಿಶರ್ ಅಂತ ಹೇಳಿದೆ, ಅದರ ಟ್ರೀಟ್ಮೆಂಟ್ ಯಾವ ತರ? ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಈಗ ಇದರಲ್ಲಿ ಎಕ್ಯೂಟ್ ಫಿಶರ್ ಮತ್ತೆ ಕ್ರೋನಿಕ್ ಫಿಶರ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಫಿಶರ್ ಫಸ್ಟ್ ಟೈಮ್ ಬಂದಿದ್ದಾರೆ ಪೇಷಂಟ್, ಫಸ್ಟ್ ಟೈಮ್ ಸಫರ್ ಆಗ್ತಾ ಇದ್ದಾರೆ, ಅಥವಾ ಒಂದು ಕೆಲವು ಸಮಯ ಮಾತ್ರ ಆಯಿತು, ಅಲ್ಲಿ ಇನ್ನು ಚರ್ಮ ದಪ್ಪಗೆ ಬೆಳ್ಕೊಂಡಿಲ್ಲ ಅಂತ ಆದರೆ ಅದನ್ನು ಕೇವಲ ಔಷಧಿಯಿಂದ, ನಮ್ಮ ಆಹಾರವನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ, ಸ್ವಲ್ಪ ಹೆಚ್ಚಿಗೆ ನೀರು ಕುಡಿದು ಮಲಬದ್ಧತೆ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದ್ರಿಂದ, ಈ ಥರ ಆಹಾರ ವಿಹಾರಗಳನ್ನು ಕರೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅದನ್ನು ಗುಣಪಡಿಸ್ಬೋದು, ಹಾಗೂ ಸ್ವಲ್ಪ ಮೆಡಿಸಿನ್ಸ್ ಸಪೋರ್ಟ್ ಸಹ ಬೇಕಾಗ್ತದೆ. ಮತ್ತು ಲೋಕಲ್ ಅಪ್ಲಿಕೇಶನ್ ಅಂತ ಹೇಳುವ, ಅಲ್ಲಿ ಎಣ್ಣೆ ಅಥವಾ ಮೆಡಿಕೇಟೆಡ್ ಆಯಿಂಟ್ಮೆಂಟ್ಸನ್ನು ಹಚ್ಕೊಳ್ಳೋದ್ರಿಂದ ಅದು ಅಲ್ಲಿಗೆ ಹೀಲ್ ಆಗ್ತದೆ. ಸೊ ಇಲ್ಲ, ಇದು ಪದೇ ಪದೇ ಆಗ್ತಾ ಇದೆ, ಆ ಜಾಗ ತುಂಬ ಟೈಟ್ ಆಗಿದೆ ಅಂತಾದರೆ ಇದಕ್ಕೆ ಸಣ್ಣ ಆಪರೇಷನ್ ಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟ್ ಬರುವಂಥದ್ದು ಪೈಲ್ಸು. ಈ ಪೈಲ್ಸನ್ನು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ, ಇದು ಫಸ್ಟ್ ಇದನ್ನು ಡಿಗ್ರೀಸ್ ಆಗಿ ಕ್ಲಾಸಿಫೈ ಮಾಡ್ತಾರೆ, ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಡಿಗ್ರಿ ಅಂತ. ಫಸ್ಟ್ ಆ್ಯಂಡ್ ಸೆಕೆಂಡ್ ಡಿಗ್ರಿ ಅಂತಂದರೆ ಅದು ಒಳಗಡೆನೇ ಇರ್ತದೆ, ಮಾಸ್ ಹೊರಗಡೆ ಬಂದಿರೋದಿಲ್ಲ. ಸೊ ಸೊ ಅದಕ್ಕೆ ನಮ್ಮ ಆಯುರ್ವೇದದಲ್ಲಿ ವಿಶೇಷ ಚಿಕಿತ್ಸೆ ಇದೆ, ಕ್ಷಾರ ಲೇಪ ಅಂತ ಹೇಳ್ತೇವೆ, ಅದನ್ನ ಮಾಡಿಸ್ಬೋದು. ಇಲ್ಲದಿದ್ರೆ ಥರ್ಡ್ ಅಂಡ್ ಫೋರ್ತ್ ಡಿಗ್ರಿ ಅಡ್ವಾನ್ಸ್ಡ್ ಇದೆ, ತುಂಬಾ ಬ್ಲೀಡಿಂಗ್ ಇದೆ ಅಂತ ಆದ್ರೆ ಸರ್ಜರಿ ಮಾಡಿಸ್ಬೋದು. ಫಿಸ್ಟುಲಾಕ್ಕೂ ಸಹ ಹಾಗೆ, ಫಿಸ್ಟುಲೆಕ್ಟಮಿ ಅಂತ ಹೇಳಿ ಈ ಅಲೋಪತಿಯವರು ಮಾಡ್ತಾರೆ, ಅದನ್ನು ಮಾಡಿಸ್ಬೋದು. ಇಲ್ಲದಿದ್ರೆ ನಮ್ಮಲ್ಲಿ ವಿಶೇಷವಾಗಿ ಕ್ಷಾರ ಸೂತ್ರ ಅಂತಿದೆ, ಆ ಚಿಕಿತ್ಸೆಯನ್ನು ಸಹ ಮಾಡಿಸ್ಬೋದು. ಈಗ ಇದಕ್ಕೆ ಟ್ರೀಟ್ಮೆಂಟ್ ಅಥವಾ ಸರ್ಜರಿಯನ್ನು ಮಾಡಿದ ಮೇಲೆ ಅದು ಪುನಃ ಬರುವುದಿಲ್ವಾ, ಹೇಗೆ? ಒಳ್ಳೆ ಕ್ವೆಶನ್. ಈ ಚಾನ್ಸಸ್ ತುಂಬ ಕಡಿಮೆ, ಬಟ್ 100% ಗ್ಯಾರಂಟಿ ಯಾರೂ ಕೊಡೋದಿಲ್ಲ ಪುನಃ ಬರೋದಿಲ್ಲ ಅಂತ. ಯಾಕೆ ಅಂದರೆ ಪುನಃ ಅವರು ಆಹಾರ ವಿಹಾರಗಳಲ್ಲಿ ಮಲಬದ್ಧತೆ ಉಂಟಾಗುವಾಗೆ ಮಾಡಿಕೊಂಡ್ರೆ ಕೆಲವರಲ್ಲಿ ಫಿಶರ್ ಪುನಃ ರಿಕರ್ ಆಗ್ತದೆ. ಇನ್ನು ಫಿಸ್ಟುಲಾ ಈ ಟ್ಯೂಬರ್ಕ್ಯುಲೋಸಿಸ್ ಅಂತಹ ಒಂದು ಟಿಬಿ, ಎಲ್ರಿಗೂ ಗೊತ್ತಿರುವ ಹಾಗೆ ಟಿಬಿ ಕಾಯಿಲೆಯಿಂದಾಗಿ ಬಂದಿರೋದಾದ್ರೆ ಅಂತವರಲ್ಲಿ ಪುನಃ ಬರುವ ಸಾಧ್ಯತೆ ಇರ್ತದೆ. ಅಂಟಿಲ್ ಅನ್ಲೆಸ್ ಅವರು ಆ ಟಿಬಿಗೆ ಗುಣಪಡಿಸುವ ಹಾಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ರೆ. ಇನ್ನು ಅದರ್ವೈಸ್ ಫಿಸ್ಟುಲಾ ಏನೇನೋ ರಿಕರ್ ಆಗುವಂತ, ಕ್ಷಾರ ಸೂತ್ರ ಮಾಡಿಸಿದ್ರೆ ರಿಕರ್ ಆಗುವಂತ ಚಾನ್ಸಸ್ ತುಂಬಾ ಕಡಿಮೆ ಇರ್ತದೆ. ಫಿಸ್ಟುಲೆಕ್ಟಮಿ ಮಾಡಿದಾಗ ಕೆಲವರಲ್ಲಿ ಅದು ಪುನಃ ಕಾಣಿಸಿಕೊಳ್ತದೆ. ಇನ್ನು ಹೆಮರಾಯ್ಡ್ಸ್ ಅಥವಾ ಪೈಲ್ಸ್ಗೆ ಬಂದರೆ, ಒಂದು ಸರಿ ಆ ಪೈಲ್ಸ್ ಆಪರೇಷನ್ ಮಾಡಿ ಏನು ತೆಗೆದಿರ್ತಾರಲ್ಲ ಆ ಜಾಗದಲ್ಲಿ ಪುನಃ ಬರುವುದಿಲ್ಲ, ಬಟ್ ಬೇರೆ ಜಾಗದಲ್ಲಿ ಬರುವುದಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ರಕ್ತ ಬರುವಂಥದ್ದು ಈಗ ಹೇಳಿದ ಪೈಲ್ಸ್ ಮತ್ತು ಫಿಷರ್ನಿಂದ ಮಾತ್ರವಾ ಅಥವಾ ಬೇರೆ ಕಾಯಿಲೆಗಳಿಂದಲೂ ಬರಬಹುದು? ಬೇರೆ ಕಾಯಿಲೆಗಳಿಂದನೂ ಬರ್ಬೋದು. ಕೆಲವು ಉದಾಹರಣೆಗಳನ್ನು ಕೊಡಬೇಕು ಅಂತಾದರೆ, ಕ್ಯಾನ್ಸರ್ ಇದ್ದರೆ, ಗಡ್ಡೆಗಳು ಬೆಳೆದದಿದ್ದರೆ ಗುದದ್ವಾರದಲ್ಲಿ ಅಥವಾ ದೊಡ್ಡ ಕರಡಿನಲ್ಲಿ, ಅಂಥವರಲ್ಲಿ ರಕ್ತ ಬರಬಹುದು. ಇಲ್ಲ ಕೆಲವರಿಗೆ ಈ ಆಟೋ ಇಮ್ಯೂನ್ ಸಮಸ್ಯೆಗಳು, ಅಲ್ಸರೇಟಿವ್ ಕೊಲೈಟಿಸ್ ಅಥವಾ ಕ್ರೋನ್ಸ್ ಡಿಸೀಸ್ ಅಂತ ಹೇಳ್ತೇವೆ, ಅಂಥವರಲ್ಲಿ ಸಹ ರಕ್ತ ಬರಬಹುದು. ಆದ್ದರಿಂದ ನಾವು ಈ ರಕ್ತ ಬರುವಂಥ ಒಂದು ಸಿಂಪ್ಟಮ್ಸ್ ಇದ್ದರೆ ಅದು ಇಂಥ ಕಾಯಿಲೆ ಅಂತ ಹೇಳಿದರೆ ವೈದ್ಯರನ್ನು ಕಂಡು ನಾವು ಮಾಡಿದರೆ ಮಾತ್ರ ಗೊತ್ತಾಗುವಂಥದ್ದು. ಹೌದು ಅಲ್ವಾ? ಈ ಚಿಕಿತ್ಸೆಗಳನ್ನೆಲ್ಲ ನಾವು ಮಾಡಿ ಆಯಿತು ಒಂದ್ಸಲ, ಮುಂದೆ ಬಾರದ ಹಾಗೆ ತಡೆಯುವಂಥ ವಿಧಾನ ಹೇಗೆ? ತಡೆಯುವ ವಿಧಾನ ಅಂತಂದರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಕರೆಕ್ಷನ್ಸ್ ಬೇಕಾಗ್ತದೆ. ಹೆಚ್ಚಾಗಿ ನಾರಿನ ಪದಾರ್ಥ ಇರುವಂಥದ್ದನ್ನು ಆಹಾರವನ್ನು ತೆಗೆದುಕೊಳ್ಳುವ, ಯಾವ್ಯಾವುದಿಲ್ಲ ನಾರಿನ ಪದಾರ್ಥ ಸಿಗುವಂಥದ್ದು ನಮಗೆ ಹಣ್ಣು ಮತ್ತು ತರಕಾರಿಯಲ್ಲಿ ಮಾತ್ರ. ನಮಗೆ ನಾವು ಪ್ರತಿನಿತ್ಯ ಇಲ್ಲಿ ನಾವು ಅನ್ನ ಊಟ ಮಾಡ್ತೇವೆ, ನಾರ್ತ್ ಕರ್ನಾಟಕಕ್ಕೆ ಹೋದರೆ ಅವರು ರೊಟ್ಟಿ ಚಪಾತಿ ತಿಂತಾರೆ. ಹಾಗೆ ಅಂದರೆ ಇದು ಯಾವುದರಲ್ಲಿಯೂ ನಾರಿನಂಶ ತುಂಬ ಕಡಿಮೆ. ಈಗ ರೊಟ್ಟಿಯಲ್ಲಿ, ಚಪಾತಿಯಲ್ಲಿ, ಜೋಳದ ರೊಟ್ಟಿಯಲ್ಲಿ ನಾರಿನಂಶ ಜಾಸ್ತಿ ಇದೆ, ಗೋಧಿಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆದರೆ ಅದು ನಮಗೆ ಶರೀರಕ್ಕೆ ಬೇಕಾಗುವಷ್ಟು ನಾರಿನಾಂಶ ಇರುವುದಿಲ್ಲ. ಸ್ವಲ್ಪ ಅನ್ನಕ್ಕೆ ಕಂಪೇರ್ ಮಾಡಿದ್ರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು, ಬಟ್ ಹಾಗೆ ಅಂತ ಅದರಲ್ಲಿ ಗೋಧಿಯಲ್ಲಿ ಹೊಟ್ಟೆಯನ್ನು ಒಣಗಿಸುವಂಥದ್ದು ಜಾಸ್ತಿ ಇರ್ತದೆ, ಅಂದರೆ ಸ್ವಲ್ಪ ರೂಕ್ಷ ಅಂತ ಹೇಳ್ಬೋದು ಕಂಪ್ಯಾರಿಟಿವ್ಲಿ. ಸೊ ಆದ ಕಾರಣದಿಂದ ಗೋಧಿ ಅಷ್ಟು ಸೂಕ್ತ ಅಲ್ಲ, ನಾನು ರೈಸನ್ನು ರೆಕಮೆಂಡ್ ಮಾಡ್ತೇನೆ. ಸೊ ಅದರಲ್ಲಿಯೂ ರೈಸಲ್ಲಿ ಬ್ರೌನ್ ರೈಸ್ ಅಥವಾ ರೆಡ್ ರೈಸ್, ಫುಲ್ಲಿ ಪಾಲಿಶ್ಡ್ ಅಲ್ಲ, ಸೆಮಿ ಪಾಲಿಶ್ಡ್ ರೈಸನ್ನು ತಗೊಳ್ಳುವಂಥದ್ದು ಒಳ್ಳೆಯದು, ಬಿಕಾಸ್ ಅದರಲ್ಲಿ ಫೈಬರ್ ಇರ್ತದೆ. ಫುಲ್ಲಿ ಪಾಲಿಶ್ ಆದರೆ ಕಂಪ್ಲೀಟ್ಲಿ ಫೈಬರ್ಲೆಸ್ ಆಗ್ತದೆ, ಫೈಬರ್ ಅಥವಾ ನಾರಿನಾಂಶ ಇರುವುದೇ ಇಲ್ಲ ಅನ್ನದಲ್ಲಿ. ಸ್ವಲ್ಪ ಸೆಮಿ ಪಾಲಿಶ್ಡ್ ಆದರೆ ಆ ಮೇಲೆ ಕಂದು ಬಣ್ಣದ ಏನು ಹಸ್ಕ್ ಇರ್ತದೆ ಅದರಲ್ಲಿ ಉಳಿದಿರ್ತದೆ, ಅದರಲ್ಲಿ ಫೈಬರ್ ಕಂಟೆಂಟ್ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಸೊ ಬೆಟರ್ ಅನ್ಪಾಲಿಶ್ಡ್ ಆರ್ ಸೆಮಿ ಪಾಲಿಶ್ಡ್ ರೈಸನ್ನು ಅಭ್ಯಾಸ ಮಾಡಿಕೊಳ್ಳುವಂಥದ್ದು, ಅದರೊಟ್ಟಿಗೆ ಜಾಸ್ತಿ ತರಕಾರಿ ಮತ್ತು ಹಣ್ಣುಗಳನ್ನು ಸೇವಿಸುವಂಥದ್ದು. ಯಾವ ತರಕಾರಿ ಅಂತ ಹೇಳಿದ್ರೆ ಈ ಪೊಟ್ಯಾಟೋ, ಟೊಮ್ಯಾಟೋ ಅಂತ, ಟೊಮ್ಯಾಟೋದಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಪೊಟ್ಯಾಟೋಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಸ್ಟಾರ್ಚ್ ಅಥವಾ ಸಕ್ಕರೆ ಅಂಶವೇ ಜಾಸ್ತಿ ಇರ್ತದೆ, ಅದರಲ್ಲಿ ನಾರಿನ ಪದಾರ್ಥ ತುಂಬ ಕಡಿಮೆ. ಈ ಗಾರ್ಡ್ಸ್ ಅಂತ ಏನು ಹೇಳ್ತೇವೆ ಕಾಯಿಗಳು, ತೊಂಡೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ, ಪಡುವಲ್ಕಾಯಿ, ಸೋರೆಕಾಯಿ, ಈ ಥರ ಕಾಯಿಗಳಲ್ಲಿ ನಾರಿನಾಂಶ ಜಾಸ್ತಿ ಇರ್ತದೆ. ಸೊಪ್ಪು, ಹಸಿರು ಸೊಪ್ಪುಗಳು, ಅದರಲ್ಲೂ ನಾರಿನಾಂಶ ಜಾಸ್ತಿ ಇರ್ತದೆ. ಹಣ್ಣು ತಗೊಂಡ್ರೆ ಕಿತ್ತಲೆ ಹಣ್ಣು, ಮೂಸಂಬಿ ಇರ್ಬೋದು, ದಾಳಿಂಬ ಇರ್ಬೋದು. ಸೊ ಇಂಥ ಹಣ್ಣುಗಳಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಅಥವಾ ನಾರಿನಾಂಶ ಜಾಸ್ತಿ ಇರ್ತದೆ. ಈ ಹಣ್ಣುಗಳನ್ನು ಮತ್ತು ತರಕಾರಿಗಳನ್ನು ನಾವು ಹೆಚ್ಚು ಹೆಚ್ಚು ಉಪಯೋಗಿಸಬೇಕು. ಹೌದು, ಇದನ್ನು ಹಸಿಯಾಗಿ ಉಪಯೋಗಿಸಬೇಕಾಗ್ತದ ಅಥವಾ ಪದಾರ್ಥ ಮಾಡಿದ್ರೂ ಆಗ್ತದ? ಯಾವಾಗಲೂ ಪದಾರ್ಥ ಮಾಡಿಯೇ ತಿನ್ನುವಂಥದ್ದು ಒಳ್ಳೆಯದು. ನಾವು ಅದಕ್ಕೆ ಅಗ್ನಿ ಸಂಸ್ಕಾರ ಕೊಡೋದ್ರಿಂದ ಅದು ನಮಗೆ ಡೈಜೆಷನ್ಗೆ ಈಸಿ ಆಗ್ತದೆ. ಸೊ ಈ ನಾವು ಅದನ್ನು ಸ್ವಲ್ಪ ಲಘು ಆಗ್ತದೆ ಅಂತ ಹೇಳ್ಬೋದು ಅಥವಾ ಸ್ವಲ್ಪ ಹಗುರ ಆಗ್ತದೆ ಅಂತ ಹೇಳ್ಬೋದು ನಮ್ಮ ಡೈಜೆಷನ್ಗೆ. ಸೊ ಆದ್ದರಿಂದ ಯಾವಾಗಲೂ ಬೇಯಿಸಿ ತಗೊಳ್ಳೋದೇ ಒಳ್ಳೆಯದು, ಹಸಿ ತಗೊಳ್ಳೋದಕ್ಕಿಂತ ಜಾಸ್ತಿ. ಆದರೆ ಅದರಲ್ಲಿ ವಿಟಮಿನ್ಗಳು ನಷ್ಟ ಆಗ್ತವೆ ಅಂತ ಹೇಳುವಂಥದ್ದು ಕೆಲವರೆಲ್ಲ ಹೇಳ್ತಾರೆ. ಇಲ್ಲ, ಈಗ ಹೀಟ್ ಸಸೆಪ್ಟಿಬಲ್ ವಿಟಮಿನ್ಸ್ ಬೇರೆ, ಅದು ಹೆಚ್ಚಾಗಿ ಈ ವಿಟಮಿನ್ ಸಿ ಅಂತ ಹೇಳ್ತೇವೆ, ಅದು ಅಗ್ನಿ ಸಂಸ್ಕಾರ ಕೊಡೋದ್ರಿಂದ ನಷ್ಟ ಆಗ್ತದೆ. ಈ ವಿಟಮಿನ್ ಸಿ ಕಂಡು ಬರುವಂಥದ್ದು ಸಿಟ್ರಸ್ ಫ್ರೂಟ್ ಅಥವಾ ಹುಳಿಯಾಗಿರುವಂಥ ಹಣ್ಣುಗಳಲ್ಲಿ, ಎಸ್ಪೆಷಲಿ ನಿಂಬು ಹಣ್ಣು ಇರ್ಬೋದು, ಆರೆಂಜ್ ಇರ್ಬೋದು. ಅದನ್ನು ಹೆಚ್ಚಿನವರು ಯಾರು ಹೀಟ್ ಮಾಡಿ ಅದು ಪದಾರ್ಥ ರೂಪದಲ್ಲಿ ಬಳಸೋದಿಲ್ಲ. ಸೊ ದೈನಂದಿನ ತರಕಾರಿಗಳನ್ನು ನಾವೇನು ಬಳಸ್ತೇವೆ ದೈನಂದಿನ ಆಹಾರಕ್ಕಾಗಿ, ಅದರನ್ನೆಲ್ಲ ಬೇಯಿಸಿಯೇ ತಗೊಳ್ಳುವಂಥದ್ದು ಒಳ್ಳೆಯದು. ಮತ್ತೆ ಈ ಆಹಾರ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸಗಳು ಮಾಡಬೇಕಾಗ್ತದೆ, ಅಂದರೆ ತಗೊಳ್ಳುವಂತಹ ರೀತಿ ಮತ್ತು ಎಷ್ಟು ಸಮಯಕ್ಕೆ ತಗೊಳ್ಬೇಕು ಅನ್ನೋದ್ರಲ್ಲಿ? ಆಹಾರ ತಗೊಳ್ಳುವಂಥ ಸಮಯ ಸಹ ಇಂಪಾರ್ಟೆಂಟು, ನಾವು ಏನು ತಗೊಳ್ತೇವೆ ಅನ್ನೋದು ಇಂಪಾರ್ಟೆಂಟು, ಮತ್ತು ಅದನ್ನು ಎಷ್ಟು ಪ್ರಮಾಣದಲ್ಲಿ ತಗೊಳ್ತೇವೆ, ಇದು ಮೂರು ಫ್ಯಾಕ್ಟರ್ ಕನ್ಸಿಡರ್ ಆಗ್ತದೆ. ಎಷ್ಟು ತಗೊಳ್ತೇವೆ, ಏನು ತಗೊಳ್ತೇವೆ, ಯಾವಾಗ ತಗೊಳ್ತೇವೆ, ಸೊ ಇದು ಮೂರು ಅಂಶಗಳಲ್ಲಿ ನಾವು ಕರೆಕ್ಷನ್ಸ್ ಮಾಡ್ಕೊಳ್ಬೇಕಾಗ್ತದೆ. ಬೆಳಗಿನ ಸಮಯದಲ್ಲಿ ನಮ್ಮ ಡೈಜೆಷನ್ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಇರ್ತದೆ, ಬಿಕಾಸ್ ನಮಗೆ ನೆಕ್ಸ್ಟ್ ನಮ್ಮ ಚಟುವಟಿಕೆಗಳು ಜಾಸ್ತಿ ಇರ್ತದೆ. ಸೊ ದಿನ ಅಂತ್ಯ ಆಗುವ ಹಾಗೆ ನಮ್ಮ ಚಟುವಟಿಕೆಗಳು ಕಡಿಮೆ ಆಗ್ತಾ ಬರ್ತದೆ. ಆದ ಕಾರಣದಿಂದ ಬೆಳಿಗ್ಗೆಯ ಹೊತ್ತು ಸ್ವಲ್ಪ ಹೆವಿ ಇರುವಂಥ ಫುಡ್ಡು ಅಥವಾ ಕ್ವಾಂಟಿಟಿಯಲ್ಲೂ ಸಹ ಹಾಗೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಾವು ತಗೊಳ್ಬೋದು. ಮಧ್ಯಾಹ್ನ ಬೆಳಗ್ಗೆಗಿಂತ ಸ್ವಲ್ಪ ಕಮ್ಮಿ, ರಾತ್ರಿ ಅಟ್ಲೀಸ್ಟ್ ಒಂದು 7.5-8 ಗಂಟೆ ಒಳಗಡೆ ಊಟವನ್ನು ಮುಗಿಸಬೇಕು. ಐಡಿಯಲಿ ಬಿಫೋರ್ 8:00, ಇಲ್ಲ ಎಕ್ಸ್ಟೆಂಡ್ ಮಾಡಿದ್ರೆ ಅಟ್ಲೀಸ್ಟ್ 8:30 ಒಳಗಡೆ ತಗೊಂಡ್ರೆ ತುಂಬ ಒಳ್ಳೆಯದು. ಸೊ 8:30 ಒಳಗಡೆ ರಾತ್ರಿ ಸ್ವಲ್ಪ ಲಘು ಆಹಾರ, ಸ್ವಲ್ಪವೇ ಆಹಾರವನ್ನು ತಗೊಳ್ಳುವಂಥದ್ದು ಒಳ್ಳೆಯದು. ದಿನಕ್ಕೆ 3 ಹೊತ್ತು ಆಹಾರ ತಗೊಳ್ಬೇಕು ಅಥವಾ ಮಧ್ಯ ಮಧ್ಯ ತಗೊಳ್ಳುವಂಥದ್ದು? ಮಧ್ಯ ಮಧ್ಯ ತಗೊಳ್ಳೋದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಸೊ ಒಂದು ಸರಿ ನಾವೇನಾದರೂ ತಿಂದ ಮೇಲೆ ಕನಿಷ್ಠ 3 ಗಂಟೆಗಳ ಕಾಲ ಗ್ಯಾಪ್ ಕೊಡಬೇಕು ಅಂತ ಹೇಳ್ತೇವೆ. ಸೊ 3 ಗಂಟೆ ಒಂದು ಸರಿ ನಾವು ತಗೊಂಡಿರುವಂಥ ಆಹಾರ ಕಂಪ್ಲೀಟಾಗಿ ಡೈಜೆಸ್ಟ್ ಆಗಲಿಕ್ಕೆ ಒಂದು 3 ಗಂಟೆ ಮಿನಿಮಮ್ ಬೇಕು. ಸೊ ಒಂದು ಸರಿ ಆಹಾರ ತಗೊಂಡ ಮೇಲೆ ಮತ್ತೆ ನೆಕ್ಸ್ಟ್ 3 ಗಂಟೆಗಳ ಕಾಲ ತಗೊಳ್ಳದೆ ಇರುವಂಥದ್ದು ಒಳ್ಳೆಯದು. ಹಾಗೆ ಒಂದು ಸರಿ ಆಹಾರ ತಗೊಂಡ ಮೇಲೆ ನೆಕ್ಸ್ಟ್ 6 ಗಂಟೆಗಳ ಒಳಗಡೆ ನೆಕ್ಸ್ಟ್ ಆಹಾರ ತಗೊಳ್ಳುವಂಥದ್ದು ಐಡಿಯಲ್. ಇದರ ಜೊತೆ ನೀವಾಗೆ ಹೇಳಿದ್ರಿ ನೀರು ಹೆಚ್ಚು ಬಳಸದೇ ಇರುವುದರಿಂದ ಈ ಮಲಬದ್ಧತೆ ಬರುವಂಥದ್ದು ಕೂಡ ಜಾಸ್ತಿ ಅಂತ. ನೀರು ಎಷ್ಟು ಬಳಸಬೇಕು? ನೀರು ಎಷ್ಟು ಬಳಸಬೇಕು ಇದು ಒಳ್ಳೆ ಕ್ವೆಶನ್. ಸೊ ನಾವು ಆಯುರ್ವೇದದ ಪ್ರಕಾರ ನೀರು ಇಷ್ಟೇ ಬಳಸಬೇಕು ಅಷ್ಟೇ ಬಳಸಬೇಕು ಅಂತ ಕ್ವಾಂಟಿಟಿ ಹೇಳೋದಿಲ್ಲ. ಈಗ 2.5 ಲೀಟ್ರೇ ಬಳಸಬೇಕು, 3 ಲೀಟ್ರೇ ಬಳಸಬೇಕು ಅಂತ ಹೇಳೋದಿಲ್ಲ. ಬಟ್ ಇನ್ ಜನರಲ್ ಒಂದು 2-2.5 ಲೀಟ್ರ್ ಸಾಧಾರಣಕ್ಕೆ ಎಲ್ರಿಗೂ ನಮಗೆ ಬೇಕಾಗ್ತದೆ. ಅದು ನಾವು ಈ ಕೋಸ್ಟಲ್ ಕ್ಲೈಮೇಟ್ ಇರುವವರಿಗೆ, ಸೆಕೆ ಜಾಗದಲ್ಲಿರೋರಿಗೆ ಬೆವರು ಜಾಸ್ತಿ, ಸೊ ನೀರಿನ ಅಂಶ ಜಾಸ್ತಿ ನಾವು ಲಾಸ್ ಆಗ್ತದೆ ನಮ್ಮ ಬಾಡಿಯಿಂದ. ಸೊ ಆದ ಕಾರಣ ಸ್ವಲ್ಪ ಕಂಪಾರಿಟಿವ್ಲಿ ಜಾಸ್ತಿ ಲಿಕ್ವಿಡ್ ಬೇಕಾಗ್ತದೆ ನಮ್ಮ ಬಾಡಿಗೆ. ಮತ್ತು ನೀವು ನಿಮ್ಮ ಮೂತ್ರವನ್ನು ನೋಡಿಕೊಂಡ್ರೆ ನಿಮಗೆ ಕರೆಕ್ಟ್ ಐಡಿಯಾ ಸಿಗ್ತದೆ ಎಷ್ಟು ತಗೊಳ್ಬೇಕು ಅಂತ. ನಿಮ್ಮ ಮೂತ್ರ ತುಂಬ ಹಳದಿ ಇದೆ ಅಂತಾದರೆ ನೀವು ತಗೊಳ್ಳುವಂತಹ ನೀರು ನಿಮ್ಮ ದೇಹಕ್ಕೆ ಸಾಕಾಗ್ತಾ ಇಲ್ಲ ಅಂತ ಅರ್ಥ. ಐಡಿಯಲಿ ಯೂರಿನ್ ಸ್ಟ್ರಾ ಎಲ್ಲೋ ಇರಬೇಕು, ಬೈಹುಲ್ಲಿನ ಕಲರ್ ಇರಬೇಕು ಅಂತ ಲೆಕ್ಕ. ಸೊ ಈಗ ತುಂಬ ಹಳದಿ ಇದೆ ಅಂತಂದರೆ ನಾವು ತಗೊಂಡಿರುವ ನೀರು ಸಾಕಾಗ್ತಾ ಇಲ್ಲ ಅಂತ ಅರ್ಥ. ತುಂಬ ನೀರು ಕಲರಲ್ಲೇ ನೀರು ಥರನೇ ಹೋಗ್ತಾ ಇದೆ, ಅದಕ್ಕೆ ಕಲರೇ ಇಲ್ಲ ಅಂತಾದರೆ ನಾವು ತಗೊಳ್ಳುವಂತಹ ನೀರು ಸ್ವಲ್ಪ ಜಾಸ್ತಿ ಆಗ್ತದೆ ಅಂತ ಅರ್ಥ. ಸ್ಟ್ರಾ ಎಲ್ಲೋ, ಪೇಲ್ ಎಲ್ಲೋ ಕಲರ್ ಇದ್ದರೆ, ತಿಳಿ ಹಳದಿ ಬಣ್ಣ ಇದ್ದರೆ ಅದು ನಾವು ತಗೊಳ್ಳುವಂತಹ ನೀರಿನ ಪ್ರಮಾಣ ಕರೆಕ್ಟ್ ಆಗಿದೆ ಅಂತ ಅರ್ಥ. ಈಗ ನೀರು ಜಾಸ್ತಿ ಆದರೆ ಏನು ತೊಂದರೆ? ನೀರು ಜಾಸ್ತಿ ಆದರೆ ಕಿಡ್ನಿಯ ಮೇಲೆ ಲೋಡ್ ಬೀಳ್ತದೆ. ಸೊ ಅದರಿಂದಾಗಿ ಮುಂದೆ ಕಿಡ್ನಿಯ ಸಮಸ್ಯೆ ಬರಬಹುದು, ಅದೇ ಮೇನ್ ಪ್ರಾಬ್ಲಮ್. ಅದು ಬಿಟ್ಟರೆ ದೊಡ್ಡ ಸಮಸ್ಯೆ ಬೇರೆ ಏನಿಲ್ಲ. ನೀರನ್ನು ತಗೊಳ್ಳಿಕ್ಕೂ ಕೂಡ ವಿಧಾನಗಳುಂಟ ಅಂತ ಹೇಳಿದರೆ, ಇಂತಹದ್ದೇ ಸಮಯದಲ್ಲಿ ನೀರು ತಗೊಳ್ಬೇಕು, ಊಟದ ಮೊದಲು, ನಂತರ, ಮಧ್ಯೆ? ನಾವು ವೇಗ ಅಂತ ಹೇಳ್ತೇವೆ, ಅದರಲ್ಲಿ ಒಂದು ಪಿಪಾಸ ವೇಗ ಅಂದರೆ ನಮಗೆ ನೀರು ಬೇಕು ನಮ್ಮ ಶರೀರಕ್ಕೆ ಅಂತ ಆಗುವಾಗ ಶರೀರ ಅದನ್ನು ಬೇಡ್ತದೆ, ನಮಗೆ ಬಾಯಾರಿಕೆ ಆಗ್ತದೆ. ಸೊ ನಮಗೆ ಆ ಸೆಂಟರ್ಸ್ ಇದೆ, ನಮಗೆ ನಮ್ಮ ಶರೀರಕ್ಕೆ ನೀರು ಬೇಕು ಅಂತ ಆಗುವಾಗ ಆ ಸೆಂಟರ್ ಟ್ರಿಗರ್ ಆಗ್ತದೆ ಬ್ರೈನಲ್ಲಿ, ನಮಗೆ ನೀರು ಕುಡಿಬೇಕು ಅಂತ ಆಸೆ ಆಗ್ತದೆ. ಸೊ ಆ ಟೈಮಲ್ಲಿ ನೀರು ಕುಡಿದ್ರೆ ಸಾಕಾಗ್ತದೆ. ಊಟದಲ್ಲಿ ಮಧ್ಯೆ ಅಥವಾ ಮೊದಲು ಅಥವಾ ನಂತರ? ಊಟದ ಮೊದಲು ಕುಡಿಯೋದ್ರಿಂದ ಏನಾಗ್ತದೆ ಅಂತಂದರೆ ನಮ್ಮ ಸ್ಟಮಕಿಗೆ ಒಂದು ಕೆಪಾಸಿಟಿ ಇರ್ತದೆ. ಸೊ ನಾವು ಅರ್ಧಕ್ಕರ್ಧ ನೀರು ಕುಡಿದೆ ತುಂಬಿಸಿದ್ರೆ ನಮಗೆ ಅಲ್ಲಿ ಜಾಸ್ತಿ ಜಾಗ ಉಳಿಯೋದಿಲ್ಲ, ಆಹಾರ ಜಾಸ್ತಿ ಹೋಗೋದಿಲ್ಲ. ಸೊ ಅದರಿಂದ ಮಾಲ್ ನ್ಯೂಟ್ರಿಷನ್ ಆಗ್ಬೋದು. ಇಲ್ಲದಿದ್ದರೆ ಊಟದ ಮಧ್ಯದಲ್ಲಿ ತಗೊಳ್ಳೋದ್ರಿಂದ ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಅಂತ ತೊಂದರೆ ಆಗೋದಿಲ್ಲ. ಬಟ್ ತುಂಬ ಊಟ ಮಾಡುವಾಗ ಅಥವಾ ಊಟದ ನಂತರ ತುಂಬ ನೀರು ಕುಡಿಯುವಂತಹ ಅಭ್ಯಾಸ ಇದ್ದರೆ ನಾವು ತಗೊಳ್ಳುವಂತಹ ಆಹಾರದ ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲ ಊಟ ಆದ ನಂತರ ತಗೊಂಡ್ರೆ ಆಲ್ರೆಡಿ ನಾವು ಹೊಟ್ಟೆ ತುಂಬ ಊಟ ಮಾಡಿರ್ತೇವೆ, ಅದರ ಮೇಲೆ ಪುನಃ ಜಾಸ್ತಿ ನೀರು ಕುಡಿದ್ರೆ ಸ್ಟಮಕ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಒಂದ್ಸರಿ ಸ್ಟಮಕ್ ಕೆಪಾಸಿಟಿ ಜಾಸ್ತಿ ಆದ ಮೇಲೆ ನಮ್ಮ ಸ್ಟಮಕ್ ಫುಲ್ ಆಗುವವರೆಗೆ ನಾವು ಆಹಾರ ತಗೊಳ್ಳದೇ ಇದ್ದರೆ ನಮಗೆ ಆ ಸೆಟಾಯಿಟಿ ಅಂತ ಹೇಳ್ತೇವೆ, ಅದು ಬರೋದಿಲ್ಲ, ನನಗೆ ಸಾಕು ಅಂತ ಅನಿಸೋದಿಲ್ಲ. ಸೊ ಆವಾಗ ಸ್ಟಮಕ್ ಕೆಪಾಸಿಟಿ ಜಾಸ್ತಿ ಆದರೆ ನೆಕ್ಸ್ಟ್ ಟೈಮ್ ನಾವು ತಿನ್ನುವಂಥದ್ದು ಜಾಸ್ತಿಯಿಂದ ಜಾಸ್ತಿ ಆಗ್ತಾ ಹೋಗ್ತದೆ. ಸೊ ಅದರಿಂದಾಗಿ ಬೊಜ್ಜು ಅಥವಾ ಇತರ ಸಮಸ್ಯೆಗಳು ಬರಬಹುದು. ಸೊ ಅದು ಬಿಟ್ಟರೆ ಊಟದ ಮಧ್ಯದಲ್ಲಿ ತಗೊಳ್ಬಾರ್ದು, ಮೊದಲು ತಗೊಳ್ಬಾರ್ದು, ಆಮೇಲೆ ತಗೊಳ್ಬಾರ್ದು, ಆ ಥರ ಇನ್ನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಒಟ್ಟಾರೆಯಾಗಿ ಹೇಳುದಿದ್ರೆ ಈ ಮಲಬದ್ಧತೆ ಅನ್ನುವಂತಹ ಒಂದು ಸಮಸ್ಯೆಗೆ ಜನರು ಮನಸ್ಸಲ್ಲಿ ಇಡಬೇಕಾದಂತಹ ವಿಷಯಗಳೇನು? ಮೊದಲನೆಯದಾಗಿ ಟೈಮ್ ಟು ಟೈಮ್ ಆಹಾರ ತಗೊಳ್ಳುವಂಥದ್ದು, ಕರೆಕ್ಟ್ ಅದೇ ಅದ ಹೊತ್ತಿಗೆ ತಗೊಳ್ಳುವಂಥದ್ದು. ಪ್ರತಿನಿತ್ಯ ಒಂದೇ ಟೈಮಲ್ಲಿ ತಗೊಂಡ್ರೆ ಇನ್ನೂ ಸೂಕ್ತ, ಜೀರ್ಣಕ್ರಿಯೆಗೆಲ್ಲ ಅದು ಪೂರಕವಾಗಿರ್ತದೆ. ಮತ್ತೆ ಇನ್ನೊಂದು ಹೇಳಿದ್ರೆ ನಾವು ಏನು ತಗೊಳ್ಬೇಕು, ಸೊ ನಾವು ಡೈಲಿ ಡೈಲಿ ಫ್ರೆಶ್ ಆಗಿ ಅಡುಗೆ ಮಾಡಿ ಅದನ್ನು ಊಟ ಮಾಡುವಂಥದ್ದು ಸೂಕ್ತ. ಹೆಚ್ಚಾಗಿ ನಾವು ಈ ಕ್ಲೈಮೇಟಿಗೆ ಇಲ್ಲಿ ರೈಸ್ ಸೂಕ್ತ, ರೊಟ್ಟಿ ಚಪಾತಿ ಅದರ ಗೋಧಿ ಅಡುಗೆಯ ಬದಲು. ಸೊ ಅದರಲ್ಲೂ ಸೆಮಿ ಪಾಲಿಶ್ಡ್ ರೈಸ್ ತಗೊಂಡ್ರೆ ಇನ್ನೂ ಒಳ್ಳೆಯದು. ಅದರೊಟ್ಟಿಗೆ ಆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಇದನ್ನು ಚೆನ್ನಾಗಿ ತಿನ್ನಬೇಕು. ಹಿತಮಿತವಾಗಿ ನೀರು ಕುಡಿಬೇಕು ಡೈಲಿ. ಮೊಸರು ಬದಲು ಮಜ್ಜಿಗೆ ತಗೊಳ್ಳುವಂಥದ್ದು ಒಳ್ಳೆಯದು. ಹಾಗೆ ಈ ತರಹ ಡೈಟರಿ ಚೇಂಜಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಒಳ್ಳೆಯದು ಡಾಕ್ಟರ್ ಜಯಶ್ರೀ ಅವರೇ. ಮುಖ್ಯವಾಗಿ ಮಲಬದ್ಧತೆ ಮತ್ತು ಅದರಿಂದ ಉಂಟಾಗುವಂತಹ ಬೇರೆ ಬೇರೆ ಕಾಯಿಲೆಗಳು, ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಇದುವರೆಗೆ ಮಲಬದ್ಧತೆ ಮತ್ತು ಪರಿಹಾರ ಈ ಕುರಿತು ಬೆಳ್ಳಾರಿಯ ರಕ್ಷಾ ಆಯುರ್ವೇದ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಜಯಶ್ರೀ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, ಪಿಎಸ್. ಕಾನೂನು ಬಾಹಿರ ದತ್ತು ಸ್ವೀಕಾರ ಶಿಕ್ಷಾರ್ಹ ಅಪರಾಧ. ದತ್ತು ಪಡೆಯುವುದು ಒಂದು ಕಾನೂನು ಪ್ರಕ್ರಿಯೆಯಾಗಿದ್ದು, ಜೈವಿಕ ಪೋಷಕರಲ್ಲದವರು ಕಾನೂನುಬದ್ಧವಾಗಿ ಮಗುವನ್ನು ದತ್ತು ಪಡೆದು ಎಲ್ಲಾ ರೀತಿಯಿಂದಲೂ ಮಗುವಿಗೆ ತಂದೆ ತಾಯಿಗಳಾಗುತ್ತಾರೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ ಎಚ್ಐವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ತೆಂಗಿನ ಬೆಳೆಗೆ ವರ್ಷವಿಡೀ ಪೋಷಕಾಂಶಗಳ ಅವಶ್ಯಕತೆ ಇರುತ್ತದೆ. ಪೋಷಕಾಂಶಗಳನ್ನು ತೆಂಗಿನ ಗಿಡವನ್ನು ನೆಟ್ಟ ಮೊದಲನೇ ವರ್ಷದಿಂದಲೇ ಕೊಡುವುದರಿಂದ ಗಿಡದ ಸರ್ವತೋಮುಖ ಬೆಳವಣಿಗೆ ಜೊತೆಗೆ ಬೇಗನೆ ಹೂ ಬಿಡುವಂತಹದ್ದು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಗ್ತದೆ. ತೆಂಗಿನ ಸಸಿಗಳಿಗೆ ನೆಟ್ಟ 3-4 ತಿಂಗಳ ತನಕ ಯಾವುದೇ ಗೊಬ್ಬರದ ಅವಶ್ಯಕತೆ ಇರುವುದಿಲ್ಲ. ಮೊದಲ ಹಂತದ ಗೊಬ್ಬರವನ್ನು ಗಿಡವನ್ನು ನೆಟ್ಟ 3 ತಿಂಗಳ ನಂತರ ಕೊಟ್ಟರೆ ಸಾಕಾಗ್ತದೆ. 2 ವರ್ಷದ ಸಸಿಗಳಿಗೆ ಪ್ರಾಯದ ಗಿಡಗಳಿಗೆ ನಮೂದಿಸಿದ ಪೋಷಕಾಂಶದ 1/3 ಭಾಗ ಇದನ್ನು 2 ಹಂತಗಳಲ್ಲಿ, ಅಂದರೆ ಮೇ ಜೂನ್ ತಿಂಗಳಿನಲ್ಲಿ ಹಾಗೂ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡಬೇಕಾಗ್ತದೆ. 3 ವರ್ಷದ ಸಸಿಗಳಿಗೆ ಇದರ 2 ಪಟ್ಟು ಅಥವಾ ಪೂರ್ತಿ ಬೆಳೆದ ಗಿಡಗಳಿಗೆ ಕೊಡಬೇಕಾಗಿರುವಂತಹ ಪೋಷಕಾಂಶದ 2/3 ಭಾಗದಷ್ಟು ಪೋಷಕಾಂಶವನ್ನು ಕೊಡಬೇಕು. ಇದನ್ನು ಕೂಡ 2 ಸಮಪ್ರಮಾಣದ ಕಂತುಗಳಲ್ಲಿ ಕೊಟ್ಟರೆ ಒಳ್ಳೆಯದು. ಪ್ರಾಯಕ್ಕೆ ಬಂದ ಗಿಡಗಳಿಗೆ 1/2 ಕಿಲೋದಷ್ಟು ಸಾರಜನಕ, 322 ಗ್ರಾಂನಷ್ಟು ರಂಜಕ ಹಾಗೂ 1.2 ಕಿಲೋದಷ್ಟು ಪೊಟ್ಯಾಷನ್ನು ಕೊಡಬೇಕಾಗಿದೆ. ರಾಸಾಯನಿಕ ಗೊಬ್ಬರಗಳಾದ ಯೂರಿಯಾ, ರಾಕ್ ಫಾಸ್ಪೇಟ್ ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಶ್, ಈ ಗೊಬ್ಬರಗಳ ಮಿಶ್ರಣಗಳನ್ನು ಪೋಷಕಾಂಶಗಳ ಪ್ರಮಾಣವನ್ನು ಒದಗಿಸುವುದಕ್ಕೆ ಉಪಯೋಗಿಸಬಹುದು. ಜಂಬಿಟ್ಟಿಗೆ ಮಣ್ಣು ಮತ್ತು ಆಮ್ಲೀಯ ಮಣ್ಣಿನಲ್ಲಿ ಮುಸ್ಸೋರಿಫಾಸನ್ನು ರಂಜಕದ ಮೂಲಾಧಾರವಾಗಿ ಉಪಯೋಗಿಸಬಹುದು. ರಾಸಾಯನಿಕ ಗೊಬ್ಬರವನ್ನು 2 ಹಂತಗಳಲ್ಲಿ ಕೊಡುವಂತಹದ್ದು ಒಳ್ಳೆಯದು. ಗಿಡದ ಬುಡದಿಂದ ಸುಮಾರು 2 ಮೀಟರ್ ಸುತ್ತಲಿನ ಜಾಗದಲ್ಲಿ ಗೊಬ್ಬರವನ್ನು ಚಿಮುಕಿಸಿ ಗುದ್ದಲಿಯಿಂದ ಸಣ್ಣಗೆ ಕೊಚ್ಚಿ ಮಣ್ಣಿನ ಒಳಗಡೆ ಸೇರಿಸಬೇಕು. ಇನ್ನುಳಿದ 2 ಅಂಶವನ್ನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಕೊಡಬೇಕು. ಆಗ ಗಿಡದ ಬುಡದಿಂದ 2 ಮೀಟರ್ ತ್ಯಾಜ್ಯದ ಜಾಗದಲ್ಲಿ ಸುಮಾರು 25 ಸೆಂಟಿಮೀಟರ್ ಆಳವಾಗಿ ಮಣ್ಣನ್ನು ಅಗೆದು ಅದರಲ್ಲಿ 50 ಕಿಲೋದಷ್ಟು ಹಸಿರೆಲೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಇಲ್ಲವೇ ಜೈವಿಕ ಗೊಬ್ಬರವನ್ನು ಹಾಕಿ ಉಳಿದ ರಾಸಾಯನಿಕ ಗೊಬ್ಬರವನ್ನು ಅದರ ಮೇಲೆ ಚಿಮುಕಿಸಿ ತೆಳ್ಳಗೆ ಮಣ್ಣಿನಿಂದ ಮುಚ್ಚಬೇಕಾಗ್ತದೆ. ಫಸಲು ಬರ್ತಾ ಇರುವಂತಹ ಗಿಡಗಳಿಗೆ 1 ಕಿಲೋದಷ್ಟು ಯೂರಿಯಾ, 1.5 ಕಿಲೋದಷ್ಟು ಮುಸ್ಸೋರಿಫಾಸ್ ಅಥವಾ 2 ಕಿಲೋದಷ್ಟು ಸೂಪರ್ ಫಾಸ್ಫೇಟ್ ಹಾಗೂ 2 ಕಿಲೋದಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಶ್, ಈ ರಸಗೊಬ್ಬರವನ್ನು 2 ಕಂತುಗಳಲ್ಲಿ ಕೊಡಬೇಕಾಗ್ತದೆ. ಯಾವಾಗಲೂ ನಮೂದಿಸಿದ ಪ್ರಮಾಣದಲ್ಲಿ ರಂಜಕಯುಕ್ತ ಪೋಷಕಾಂಶಗಳನ್ನು ಒದಗಿಸ್ತಾ ಬರುವುದರಿಂದ ಮಣ್ಣಿನಲ್ಲಿರುವಂತಹ ರಂಜಕದ ಪ್ರಮಾಣ 1 ಹಂತದಲ್ಲಿ ಹೆಚ್ಚಾಗ್ತದೆ. ಅಂತಹ ಪ್ರಮಾಣ 20 PPMಗಿಂತಲೂ ಅಧಿಕವಾದಾಗ ರಂಜಕಯುಕ್ತ ಗೊಬ್ಬರ ಹಾಕದೇ ಇರುವುದನ್ನು ಪಾಲಿಸಬೇಕಾಗ್ತದೆ. ಮಣ್ಣಿನಲ್ಲಿ ರಂಜಕದ ಅಂಶ ಮತ್ತೆ 20 PPMಗಿಂತಲೂ ಕಡಿಮೆಯಾದಾಗ ಮಾತ್ರ ರಂಜಕಯುಕ್ತ ಗೊಬ್ಬರವನ್ನು ಕೊಡಬಹುದು. ಮಣ್ಣಿನಲ್ಲಿ ರಂಜಕದ ಅಂಶ 10-20 PPMನಷ್ಟು ಇದ್ದರೆ ಶಿಫಾರಸು ಮಾಡಿರುವ 1/2 ರಂಜಕಯುಕ್ತ ಗೊಬ್ಬರವನ್ನು ಹಾಕಿದರೆ ಸಾಕಾಗ್ತದೆ. ಆಮ್ಲಯುಕ್ತ ಮಣ್ಣಿನಲ್ಲಿ 1 ಕಿಲೋದಷ್ಟು ಡೊಲೊಮೈಟ್ ಹಾಗೂ 1 ಕಿಲೋದಷ್ಟು ಸುಣ್ಣ ಮತ್ತು 500 ಗ್ರಾಂನಷ್ಟು ಮೆಗ್ನೀಷಿಯಂ ಸಲ್ಫೇಟನ್ನು ಪ್ರತಿ ಗಿಡಕ್ಕೆ ಕೊಡುವಂತಹದ್ದು ಹೆಚ್ಚು ಲಾಭದಾಯಕ. ತೆಂಗಿನ ಬೆಳೆಯಲ್ಲಿ ಜೈವಿಕ ಗೊಬ್ಬರಗಳನ್ನು ಕೂಡ ಬಳಕೆ ಮಾಡಬಹುದು. ಇದರಲ್ಲಿ ಮುಖ್ಯವಾಗಿ ಹಸಿರೆಲೆ ಗೊಬ್ಬರ, ಕುಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ, ತೆಂಗಿನ ನಾರಿನ ಕಾಂಪೋಸ್ಟ್, ಹೊದಿಕೆ ಬೆಳೆಗಳು ಇವುಗಳನ್ನು ಕೂಡ ಬಳಕೆ ಮಾಡಬಹುದು. ತೋಟದ ಸುತ್ತಲೂ ಹಸಿರೆಲೆ ಗೊಬ್ಬರದ ಒದಗಿಸುವಂತಹ ಗಿಡಗಳಾದ ಗೊಬ್ಬರದ ಸೊಪ್ಪು ಅಥವಾ ಗ್ಲಿರಿಸೀಡಿಯಾ, ಹೊಂಗೆ ಸೊಪ್ಪು ಅಥವಾ ಪೊಂಗೇಮಿಯಾ ಅಥವಾ ಇನ್ನಿತರ ಯಾವುದೇ ಗಿಡಗಳನ್ನು ಬೆಳೆಸಿ ಅವುಗಳಿಂದ ದೊರೆಯುವಂತಹ ಹಸಿರೆಲೆಗಳನ್ನು ತೆಂಗಿನ ಬುಡದಲ್ಲಿ

ರಂಗ. ಹೃದಯ ಗಗ್ವರದಲ್ಲ